ಕೇಳಿ, ಕೃಷಿ ಲಾಭದಾಯಕ ಮತ್ತು ತೃಪ್ತಿದಾಯಕ ಆಗಬೇಕಾದರೆ ಯಾವ ಪದ್ಧತಿಗಳನ್ನು ಅನುಸರಿಸಬೇಕು? ಈ ಕುರಿತು ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರೊಂದಿಗಿನ ಸಂದರ್ಶನ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಕೃಷಿ ಲಾಭದಾಯಕ ಮತ್ತು ತೃಪ್ತಿದಾಯಕ ಆಗಬೇಕಾದರೆ ಏನು ಮಾಡಬೇಕು, ಈ ವಿಷಯ ಕುರಿತು ನಾವು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ರಾಜೇಂದ್ರ ಹೆಗಡೆಯವರು, ಕೃಷಿ ವಿಜ್ಞಾನಿ, ರೈತರು. ಸದ್ಯಕ್ಕೆ ಇವರು ಬೆಂಗಳೂರಿನ ಇನಿಷಿಯೇಟಿವ್ಸ್ ಫಾರ್ ಡೆವಲಪ್ಮೆಂಟ್ ಫೌಂಡೇಶನ್ IDF ಈ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇದು ಒಂದು NGO. ಈ IDF ಸಂಸ್ಥೆ ಒಣಭೂಮಿ ಪ್ರದೇಶಗಳಲ್ಲಿ ರೈತರ ಜೀವನಮಟ್ಟ ಸುಧಾರಣೆಯ ಕೃಷಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ಡಾಕ್ಟರ್ ರಾಜೇಂದ್ರ ಹೆಗಡೆಯವರು ಇಲ್ಲಿ ಸಂಯೋಜಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಎಲ್ಲ ಕಡೆ ಈ ಒಂದು ರೈತರ ಜೀವನಮಟ್ಟ ಸುಧಾರಣೆಯ ಕೃಷಿ ಕಾರ್ಯಕ್ರಮಗಳಲ್ಲಿ ರೈತರಿಗೆ ನೆರವಾಗ್ತಾ ಬರ್ತಾ ಇದ್ದಾರೆ. ಒಣಭೂಮಿಯನ್ನ ಸಾಗುವಳಿ ಮಾಡೋ ಕುರಿತು ಅವರು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ, ಈ ಒಂದು ಕೃಷಿ ಲಾಭದಾಯಕ ಮತ್ತು ತೃಪ್ತಿದಾಯಕ ಆಗಬೇಕಾದ್ರೆ ಏನ್ ಮಾಡಬೇಕು ಅನ್ನೋದ್ರ ಕುರಿತು ಅವರ ಒಂದು ಅನುಭವವನ್ನ ನಾವು ತಿಳ್ಕೊಳ್ಳೋಣ. ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರೇ, ತಮಗೆ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ, ನಮಸ್ಕಾರ. ನಮಸ್ಕಾರ ತಿಮ್ಮಪ್ಪಗೌಡ್ರೆ, ಎಲ್ಲ ಕೇಳುಗರಿಗೆ ನನ್ನ ವಂದನೆಗಳು. ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರೇ, ಈಗ ಬಹಳಷ್ಟು ಜನ ಕೃಷಿ ಲಾಭದಾಯಕ ಅಲ್ಲ ಅಂತಾರೆ, ಏನಂತೀರಿ ತಮ್ಮ ಒಂದು ಅನುಭವದ ಪ್ರಕಾರ? ಒಬ್ಬ ಕೃಷಿಕನಾಗಿ, ಒಬ್ಬ ರೈತ ವಿಜ್ಞಾನಿಯಾಗಿ ನಾನು ಏನು ಹೇಳೋದು ಅಂತಂದರೆ, ಕೃಷಿ ಲಾಭದಾಯಕ ಅಲ್ಲ ಅಂತ ಹೇಳುವಂಥದ್ದು ಇತ್ತು ಅಂತಂದರೆ ಭಾಳಷ್ಟು ಜನ ಕೃಷಿನೇ ಮಾಡ್ತಿದ್ದಿಲ್ಲ. ಇವತ್ತು ಜಗತ್ತಿನಲ್ಲಿ 60%+ ಜನ, ಭಾರತದಲ್ಲಂತೂ ವಿಶೇಷವಾಗಿ, ಕೃಷಿಯನ್ನೇ ಅವಲಂಬಿತರಾಗಿದ್ದಾರೆ. ಲಾಭದಾಯಕ ಆಗಿದ್ದಿಲ್ಲ ಅಂತಂದರೆ ಮಾಡ್ತಿದ್ದಿಲ್ಲ. ಹಾಗಾಗಿ ಲಾಭ ಅನ್ನುವಂಥದ್ದು ಏನಿದೆ, ನಾವು ಹೇಗೆ ತಿಳ್ಕೊತೀವಿ, ಹೇಗೆ ವಿಚಾರ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಕೆಲವು ಜನರಿಗೆ 100 ರೂಪಾಯಿ ಬಂದ್ರೂ ಲಾಭ, ಕೆಲವು ಜನರಿಗೆ 1,00,000 ಬಂದ್ರೂ ಲಾಭ ಇಲ್ಲ ಅಂತ ಹೇಳೋರಿದ್ದಾರೆ. ಅಂದರೆ ಈಗ ನಾವು ಅದನ್ನು ಏನೋ ಮುಚ್ಚಿಡ್ತಾ ಇದ್ದೇವೆ ಅಂತ. ಹಾಂ, ಏನು ಮುಚ್ಚಿಡ್ತೇವೆ ಅಂತ ಹೇಳೋದಕ್ಕೆ ಬಹುಶಃ ಸರಿಯಾಗತ್ತೋ ಗೊತ್ತಿಲ್ಲ. ಆದರೆ ನಾವು ಅದನ್ನು ಯಾವ ರೀತಿ ನೋಡ್ತೀವಿ ಅನ್ನೋದ್ರ ಮೇಲೆ, ಲಾಭ ಅನ್ನೋದನ್ನು ಯಾವ ರೀತಿ ನೋಡ್ತೀವಿ ಅನ್ನೋದ್ರ ಮೇಲೆ ವಿಚಾರ. ಈಗ ನಾವೆಲ್ಲ ಚಿಕ್ಕವರಿದ್ದಾಗ, ನನಗೆ ಇವಾಗ 55 ವರ್ಷ ವಯಸ್ಸು, ನಾವೆಲ್ಲ ಚಿಕ್ಕವರಿದ್ದಾಗ ರೈತರ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಒಂದು ಇರುವಂಥ 10 ಜನರ ಫ್ಯಾಮಿಲಿಗೆ, ಅಂದರೆ ಅಜ್ಜ ಅಜ್ಜಿ ತಂದೆ ತಾಯಿ ನಾವು 6 ಜನ ಮಕ್ಕಳು, 10 ಜನರ ಫ್ಯಾಮಿಲಿಗೆ ಸಣ್ಣ ಒಂದು ಎಕರೆ ತೋಟದಲ್ಲೇನೆ ನಾವು ಆರಾಮಾಗಿದ್ವಿ, ಖುಷಿಯಾಗಿದ್ವಿ. ಆವಾಗ ನಾವು ನೋಡ್ತಿರೋ ಲಾಭನೇ ಬೇರೆ. ಇವಾಗ ಬಂದ್ಕೊಂಡು ನಾವು ಆ 1 ಎಕರೆ ಒಳಗೆ ನಮ್ಮ ಜೀವನ ಮಾಡೋಕ್ಕಾಗಲ್ಲ ಅಂತ ನಾವು ಹೇಳ್ತೀವಿ. ಆವಾಗ ಮನೆಯಲ್ಲಿ ಅಡಕೆ ಇತ್ತು, ತೆಂಗಿತ್ತು, ವೀಳ್ಯದೆಲೆ ಇತ್ತು, ಹಣ್ಣು ಹಂಪಲುಗಳಿದ್ವು, ಬಾಳೆ ಗಿಡ ಇತ್ತು, ನುಗ್ಗೆಕಾಯಿ ಆಗ್ತಿತ್ತು, ಮನೆ ಸುತ್ತಮುತ್ತ ತರಕಾರಿ ಬೆಳ್ಕೋತಿದ್ವಿ. ಸೊ ಇದೆಲ್ಲದನ್ನು ನಾವು ಅಲ್ಲೇ ಮಾಡ್ಕೋತಿರೋದ್ರಿಂದ ಮನೆಯಲ್ಲಿ ಖರ್ಚು ಬಹಳ ಕಡಿಮೆ ಇತ್ತು. ನೀವೇ ಕೆಲಸ ಮಾಡ್ತೀರಾ? ನಾವೇ ಕೆಲಸ ಮಾಡ್ತಿದ್ವಿ, ನಾವೇ ಗೊಬ್ಬರ ಹಾಕೋದು, ನಾವೇ ಬೆಟ್ಟಕ್ಕೆ ಹೋಗಿ ಸೊಪ್ಪು ತಗೊಂಡು ಬರ್ತಿದ್ವಿ, ಗೊಬ್ಬರ ಮಾಡ್ಕೋತಿದ್ವಿ, ಮನೆಯಲ್ಲಿ ಆಕಳಿ ಇತ್ತು, ಆಕಳಿ ಕೆಲಸಗಳನ್ನ ಮಾಡ್ತಿದ್ವಿ. ಸೊ ಪ್ರತಿಯೊಂದನ್ನು ನಾವೇ ಮಾಡ್ತಿರೋದ್ರಿಂದ ಫ್ಯಾಮಿಲಿ ಲೇಬರ್ ಇದ್ದಿದ್ರಿಂದ, ನೀವು ವಿಶೇಷವಾಗಿ ಹೇಳಿದ್ರಿ, ಫ್ಯಾಮಿಲಿ ಲೇಬರ್ ಕುಟುಂಬದ ಏನು ಸದಸ್ಯರೇ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವಾಗೂ ಸಾಕಷ್ಟು ಲಾಭ ಆಗ್ತವೆ. ಹಾಗಾಗಿ ಎಲ್ಲರೂ ಎಲ್ಲ ಉದ್ಯೋಗಗಳಲ್ಲಿ, ನೀವು ಬಹುಶಃ ನಾವೆಲ್ಲರೂ ನಂಬುತ್ತೀವಿ, ಎಲ್ಲ ಉದ್ಯೋಗಗಳಲ್ಲಿ ಕೃಷಿ ಅತ್ಯಂತ ಶ್ರೇಷ್ಠವಾದಂತ ಉದ್ಯೋಗ. ವ್ಯಾಪಾರ ವ್ಯವಹಾರ ಅನ್ನುವಂಥದ್ದು ಮಧ್ಯಮ, ಆಮೇಲೆ ಈ ಸೇವೆ, ನಾವೇನು ನೌಕರಿ ಅಂತ ಹೇಳ್ತೀವಲ್ಲ, ಈ ನೌಕರಿ ಅತ್ಯಂತ ಕನಿಷ್ಠವಾದಂತಹ ಉದ್ಯೋಗ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ರೀತಿ ವಿಚಾರ ಮಾಡ್ಕೊಂಡಿದ್ದಾಗ ಕೃಷಿಗೆ ಲಾಭದಾಯಕ ಅಲ್ಲ ಅಂತ ಹೇಳೋದು ತಪ್ಪಾಗತ್ತೆ. ಬಟ್ ಆದರೆ ಜೀವನ ಅಪಾಯಕ್ಕೆ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಗಳಿಕೆ ಆಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರನ್ನೂ ಅರ್ಥ ಮಾಡಿಕೊಂಡ್ರೆ, ಮೊದಲು ಏನು ಫ್ಯಾಮಿಲಿ ಲೇಬರು, ಮನೆಯವರೇ ಕೆಲಸ ಮಾಡುವಂಥದ್ದು, ಮನೆ ಸುತ್ತಮುತ್ತಲಿರುವಂತಹ ವಸ್ತುಗಳನ್ನು ಬಳಸ್ಕೊಂಡು ಕೃಷಿ ಮಾಡುವಂಥದ್ದು, ಹೊರಗಡೆಯಿಂದ ತರೋದನ್ನು ಕಡಿಮೆ ಮಾಡಿದರೆ ಆವಾಗ ಲಾಭ ಆಗುತ್ತೆ. ನಾವು ಉಳಿಕೆ ಕಡೆಗೆ ಗಮನ ಕೊಡಬೇಕೇನೆ ಹೊರತುನು ಆ ಲಾಭದ ಕಡೆಗೆ ಗಮನ ಕೊಡೋದ್ರ ಬದಲಿಗೆ ಉಳಿಕೆ ಕಡೆ ಗಮನ ಕೊಟ್ಟರೆ ಬಹುಶಃ ಇದನ್ನು ನೋಡೋ ರೀತಿಯನ್ನು ನಾವು ಚೇಂಜ್ ಮಾಡಿಕೊಂಡ್ರೆ ಲಾಭದಾಯಕ ಆಗುತ್ತೆ ಅಂತೇಳಿ ಇವತ್ತು ಸಾಕಷ್ಟು ಪದ್ಧತಿಗಳು ಲಭ್ಯ ಇದ್ದಾವೆ. ಅದನ್ನು ಬಹುಶಃ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರೇ, ಈಗ ಈ ಒಂದು ಕೃಷಿ ಸುಸ್ಥಿರ ಆಗಬೇಕಾದ್ರೆ ಯಾವೆಲ್ಲ ಪದ್ಧತಿಗಳನ್ನು ನಮ್ಮ ರೈತರು ಅನುಸರಿಸಿದರೆ ಉತ್ತಮ ಅಂತೀರಿ? ನೋಡಿ, ಸುಸ್ಥಿರ ಕೃಷಿ ಅಂತ ಹೇಳ್ತೀವಿ. ಈಗ ಸುಸ್ಥಿರ ಕೃಷಿ, ನೈಸರ್ಗಿಕ ಕೃಷಿ, ಸಾವಯವ ಕೃಷಿ, ಇವೆಲ್ಲ ಸ್ವಲ್ಪ ಶಬ್ದಗಳಲ್ಲಿ ಬದಲಾವಣೆ ಇರ್ಬೋದು, ಅದರ ಪದ್ಧತಿಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬದಲಾವಣೆಗಳಿರ್ಬೋದು. ಆದರೆ ಅವು ಎಲ್ಲ ಅರ್ಥಗಳಲ್ಲಿ ಅರ್ಥ ಒಂದೇನೆ. ಅಂದ್ರೆ ಏನು, ನಮ್ಮ ನಿಸರ್ಗದಲ್ಲಿರುವಂತಹ ನಮ್ಮ ಪರಿಸರದಲ್ಲಿರುವಂತಹ ಪರಿಸರವನ್ನ ಹಾಳು ಮಾಡ್ದೇನೆ ನಾವು ಯಾವ ರೀತಿಯಾಗಿ ಕೃಷಿಯನ್ನ ಮಾಡ್ಕೋಬಹುದು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಏನು ಮಾಹಿತಿ ಇವತ್ತು ಲಭ್ಯ ಇದೆ. ಸಾಕಷ್ಟು ಜನರು ಇದ್ರ ಬಗ್ಗೆ ರಿಸರ್ಚ್ ಅನ್ನು ಮಾಡಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ. ಕೃಷಿಯನ್ನ ಸುಸ್ಥಿರ ಮಾಡಬೇಕಾದ್ರೆ ಏನೇನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೂ ಸಾಕಷ್ಟು ಚರ್ಚೆ ಆಗಿದ್ದಾರೆ. ಈ ಸುಸ್ಥಿರ ಕೃಷಿಯೊಳಗೆ ಎರಡು ವಿಚಾರ ಬರುತ್ತೆ. ಒಂದು, ನಮ್ಮ ಸುತ್ತಮುತ್ತಲಿನ ಪರಿಸರ, ಆ ಪರಿಸರದ ರಕ್ಷಣೆ ಆಗ್ಬೇಕು. ಯಾಕೆಂದ್ರೆ ನಾವು ಈ ಭೂಮಿಯನ್ನ ಇದೇ ರೀತಿಯಾಗಿ ನಮ್ಮ ಮುಂದಿನ ಪೀಳಿಗೆಯವರಿಗೆ ಬಿಟ್ಟು ಹೋಗ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಹೌದು, ಇದೇ ರೀತಿ ಇಳುವರಿ ಇವತ್ತೇನಾದ್ರೂ ನನ್ನ ಒಂದು ಅಡಕೆ ತೋಟದಲ್ಲಿ ಒಂದು ಎಕರೆಗೆ 10 ಕ್ವಿಂಟಲ್ ಅಡಕೆ ಬರ್ತಿತ್ತು ಅಂತಂದ್ರೆ ಇನ್ನು 100 ವರ್ಷದ ನಂತರನು 10 ಕ್ವಿಂಟಲ್ ಅಡಕೆ ಬರಬೇಕು ಅಥವಾ ಇನ್ನೂ ಜಾಸ್ತಿ ಆಗ್ಬೇಕು, ಕಡಿಮೆ ಆಗ್ಬಾರ್ದು. ಅಂದ್ರೆ ಹಾಗೆ ಮಾಡ್ಬೇಕಂದ್ರೆ ಈಗ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಅದನ್ನ ನಾವು ಸೂಕ್ಷ್ಮವಾಗಿ ಮಾಡಬೇಕು. ಸೂಕ್ಷ್ಮ ನೈಸರ್ಗಿಕ ಸಂಪನ್ಮೂಲಗಳು ಹೌದು, ಬೇರೆ ಬೇರೆ ಪದ್ಧತಿಗಳಿದಾವೆ. ಒಂದು ಈ ರೀತಿ ಸುಸ್ಥಿರ ಕೃಷಿ ಪದ್ಧತಿಗಳು ಪರಿಸರ ನೋಡೋದಾಯ್ತು. ಇನ್ನೊಂದು ಕಡೆಗೆ ಏನಾಗುತ್ತೆ ಅಂತಂದ್ರೆ ನಾವು ಇದರ ಜೀವನೋಪಾಯನೂ ಇದೆ, ಲಾಭನೂ ಇರಬೇಕು. ಹೌದು, ಪೂರ್ತಿಯಾಗಿ ನಾವು ನಿಸರ್ಗಕ್ಕೆ ನೋಡ್ಕೊಂಡು ಹೋದ್ರೆ ಬದುಕಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲಿ 5 ವಿಧಾನಗಳನ್ನ ನಾವು ಜನರಲ್ ಆಗಿ ರೈತರಿಗೆ ಹೋದಂತ ಸಂದರ್ಭಗಳಲ್ಲಿ ತರಬೇತಿ ಕಾರ್ಯಕ್ರಮಗಳಲ್ಲಿ ತಿಳುವಳಿಕೆ ಕೊಡುವಾಗ ಮಾಹಿತಿಗಳನ್ನು ಹಂಚಿಕೊಳ್ಳುವಾಗ 5 ವಿಧಾನಗಳನ್ನು ಹೇಳ್ತೀವಿ, ನಾನು ಹೇಳ್ಬಿಡ್ತೀನಿ. ಒಂದು, ಮೊದಲನೇದಾಗಿ ನೈಸರ್ಗಿಕ ವಸ್ತುಗಳ ಉಳಿಕೆ ಮತ್ತು ಬಳಕೆ ಅಂತ ಹೇಳ್ತೀವಿ, ನ್ಯಾಚುರಲ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂಡ್ ಯುಟಿಲೈಸೇಷನ್, ಬರೇ ಉಳಿಸೋದಲ್ಲ, ಅದನ್ನು ಬಳಸ್ಕೋಬೇಕು ಅಂತ. ಎರಡನೇದು, ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸುವಂತಹ ವಿಧಾನಗಳು, ಪದ್ಧತಿಗಳು. ಮೂರನೇದಾಗಿ ಸುಧಾರಿತ ಬೆಳೆ ಪದ್ಧತಿಗಳು ಅಥವಾ ಬೆಳೆ ಪದ್ಧತಿಗಳಲ್ಲಿ ನಾವು ಕ್ರಾಪ್ ಹಸ್ಬೆಂಡರಿ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ, ಬೆಳೆ ಪದ್ಧತಿಗಳಲ್ಲಿ ನಾವು ಯಾವ್ಯಾವ ರೀತಿ ಸುಧಾರಣೆಗಳನ್ನ ಮಾಡ್ಕೋಬೇಕು ಅಂತೇಳಿ. ನಾಲ್ಕನೇದಾಗಿ ಮನೆ ಸುತ್ತಮುತ್ತ ಅಥವಾ ತೋಟದ ಸುತ್ತಮುತ್ತ ಆಫ್ ಫಾರ್ಮ್ ಅಂಡ್ ಆನ್ ಫಾರ್ಮ್ ಅಂತ ಹೇಳ್ತೀವಿ, ತೋಟದಲ್ಲಿ ತೋಟದ ಹೊರಗಡೆಗೆ ಈ ಏನು ಗೊಬ್ಬರದ ಜಾತಿಯ ಗಿಡಗಳನ್ನ, ಹಸಿರೆ ಗಿಡಗಳನ್ನ, ಮೇವಿನ ಗಿಡಗಳನ್ನ ಬೆಳೆಸೋದು ಅಂತೇಳಿ. ಐದನೇದು, ಶೀಘ್ರ ಆದಾಯ ತರುವಂತಹ ಚಟುವಟಿಕೆಗಳು ಅಂತೇಳಿ. ಈ 5 ಚಟುವಟಿಕೆಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ತೋಟಗಳಲ್ಲಿ ಅಳವಡಿಸಿಕೊಂಡ್ರೆ ಕೃಷಿ ಸುಸ್ಥಿರವಾಗೋದ್ರಲ್ಲಿ ಏನು ಸಂಶಯ ಇಲ್ಲ. ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ಒಂದು 5 ಪದ್ಧತಿಗಳನ್ನ ಅನುಸರಿಸ್ಕೊಂಡು ಹೋಗ್ಬೇಕು ಅಂತೀರಿ. ಹೌದು, ಈಗ ಈ ಒಂದು 5 ಪದ್ಧತಿಯಲ್ಲಿ ಒಂದೊಂದು ಪದ್ಧತಿ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡಿ ಡಾಕ್ಟರ್ ಹೆಗಡೆ ಅವರೇ. ಆಯ್ತು, ಈಗ ಉದಾಹರಣೆಗೆ ತಿಮ್ಮಪ್ಪ ಕೊಡ್ರೆ ನೋಡಿ, ನೈಸರ್ಗಿಕ ಸಂಪನ್ಮೂಲಗಳ ಉಳಿಕೆ ಮತ್ತು ಬಳಕೆ. ಏನು ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ಏನು, ನಾವು ಜನರಲ್ ಆಗಿ ಹೇಳ್ತೀವಿ ಭೂಮಿ ಅಂದ್ರೆ ಮಣ್ಣು ಒಂದು ನೈಸರ್ಗಿಕ ಸಂಪನ್ಮೂಲ, ನಾವೇನ್ ಕ್ರಿಯೇಟ್ ಮಾಡಿದ್ದಲ್ಲ, ಆದಿಕಾಲದಿಂದ ಅನಾದಿಕಾಲದಿಂದ ಇರುವಂತದ್ದು. ಅದೇ ರೀತಿ ಗಾಳಿ, ವಾಯು ಬರ್ತದೆ, ಬೆಳಕು ಅಥವಾ ಏನು ಹೀಟ್, ಸೂರ್ಯನ ಶಕ್ತಿ ಅಥವಾ ಅಗ್ನಿ ಅಂತ ಏನು ಹೇಳ್ತೀವಲ್ಲ ಸನ್ಲೈಟ್, ಅದನ್ನು ಸಹ ನೈಸರ್ಗಿಕ ಸಂಪನ್ಮೂಲ. ಅದೇ ರೀತಿ ಆಕಾಶ ಅಥವಾ ವಾತಾವರಣ, ನಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣ, ಇದೆಲ್ಲವುದನ್ನು ಸಹ ನೈಸರ್ಗಿಕವಾಗಿ ಬಳಸುವಂತದ್ದು. ನಾವು ಕೃಷಿಗೆ ಸಂಬಂಧಪಟ್ಟಂಗೆ ವಿಚಾರ ಮಾಡ್ಕೊಂಡು ಹೋದ್ರೆ ಭೂಮಿ, ನೀರು ಅಥವಾ ನಮ್ಮ ಸುತ್ತಮುತ್ತಲಿನ ಗಾಳಿನಾದ್ರೂ ಸಹ ನಾವು ಅದ್ರ ಕಡೆ ರಕ್ಷೆ ಕೊಟ್ರೆ ಆವಾಗ ಇದು ಬಹುಶಃ ಆಗತ್ತೆ ಅಂತೇಳಿ. ಈಗ ಉದಾಹರಣೆ ಹೇಳಬೇಕು ಅಂತಂದ್ರೆ ಮಣ್ಣಿನ ರಕ್ಷಣೆ ಹೇಗೆ ಮಾಡೋದು. ಈಗ ಮಣ್ಣಿನಲ್ಲಿ ನಿಮಗೆ ಗೊತ್ತು, ಟಾಪ್ ಸಾಯಿಲ್ ಮೇಲಿನ 1 ಇಂಚು ಸಾಯಿಲನ್ನ ನಾವು ಮಣ್ಣನ್ನು ರೆಡಿ ಮಾಡಬೇಕು ಅಂತಂದ್ರೆ 100 ವರ್ಷ, ಯಾಕೆ ಇನ್ನೂ ಹೆಚ್ಚು ವರ್ಷಗಳು ಬೇಕಾಗ್ತವೆ. ಆ ಮೇಲಿನ ಮೇಲ್ಪದರದ ಮಣ್ಣು ಸಾಕಷ್ಟು ಫಲವತ್ತಾಗಿರ್ತದೆ, ಅದರೊಳಗೆ ಸೂಕ್ಷ್ಮಾಣು ಜೀವಿಗಳಿರ್ಬೋದು, ಅದರೊಳಗಿರುವಂತಹ ಪೋಷಕಾಂಶಗಳಿರ್ಬೋದು, ಗಿಡಗಳಿಗೆ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡ್ತವೆ. ಸೊ ಆ ಮಣ್ಣನ್ನ ಯಾವುದೇ ಕಾರಣದಿಂದನೂ ಕೊಚ್ಚೋಗದಿದ್ದಂಗೆ ಮಾಡ್ಕೋಬೇಕು, ಮಳೆಗಾಲದಲ್ಲೋ ಅಥವಾ ಬೇರೆ ಬೇರೆ ಕಾರಣದ ನಾವು ಇವತ್ತಿನ ಕಲ್ಟಿವೇಷನ್ ಪ್ರಾಕ್ಟೀಸಸ್ ನ ನಾವು ಅಳವಡಿಸಿಕೊಳ್ಳುವಂತ ಸಂದರ್ಭದಲ್ಲಿ ಈ ಮಣ್ಣುಗಳು ಕೊಚ್ಚೋಗದಿದ್ದಂಗೆ ಮಾಡಬೇಕು. ಇದು ವಿಶೇಷವಾಗಿ ಒಣಭೂಮಿ ಪ್ರದೇಶಗಳಲ್ಲಿ, ಎಲ್ಲಿ ನಾವು ಹೆಚ್ಚಿನ ಮಳೆ ಆಗೋದಿಲ್ವೋ, ಹೆಚ್ಚು ವೆಜಿಟೇಷನ್ ಇರೋದಿಲ್ವೋ ಅಂತ ಜಾಗದೊಳಗೆ ಇದನ್ನು ಮಾಡಬೇಕಾಗತ್ತೆ. ಈ ಉದಾಹರಣೆ ಹೇಳಬೇಕು ಅಂತಂದ್ರೆ ನೋಡಿ, ಮೇಲ್ಬಣ್ಣು ಹಾರಾಗಬಾರ್ದು, ಕೊಚ್ಚೋಗ್ಬಾರ್ದು ಅಂತಂದ್ರೆ ಇದರೊಳಗೆ ಬೇರೆ ಬೇರೆ ರೀತಿ ಪ್ರಾಕ್ಟೀಸಸ್ಗಳಿದಾವೆ. ಈಗ ಒಂದು ಉದಾಹರಣೆಗೆ ಮಾಗಿ ಉಳುಮೆ ಮಾಡೋದು ಅಂತ ಹೇಳ್ತೀವಿ, ಅಂದ್ರೆ ಮಳೆ ನೀರು ಬಂದಾಗ ಇಂಕೊಳ್ಳಿಕ್ಕೆ ಅಥವಾ ನೀರು ಕೊಚ್ಚೋಗದಿದ್ದಂಗೆ ಮಣ್ಣು ಕೊಚ್ಚೋಗದಿದ್ದಂಗೆ ನೋಡ್ಕೊಳ್ಳೋದು ಅಂತೇಳಿ, ಇಡುಕರಿಗೆ ಅಡ್ಡಲಾಗಿ ಬೆಳೆಯನ್ನ ಬೆಳೆಯೋದು ಅಂತ. ಆವಾಗ ಮಣ್ಣು ಮಳೆಗಾಲದಲ್ಲಿ ಸಹ ನೀರು ಮೇಲ್ಮಣ್ಣು ಕೊಚ್ಚೋಗೋದಿಲ್ಲ ಅಂತೇಳಿ. ಮರ ಗಿಡಗಳನ್ನ ಬೆಳೆಸೋದು ಆವಾಗ ಗಟ್ಟಿಯಾಗಿ ಮಣ್ಣನ್ನ ಹಿಡ್ಕೊಳ್ಳುತ್ತೆ, ಬೆಳಕೊಂಡು ಹೋಲಿಕೆ ಕೊಡೋದಿಲ್ಲ ಅಂತ. ಇವತ್ತು ಇದನ್ನ ನಾವು ಸಾಕಷ್ಟು ಮರ ಗಿಡಗಳು ಇಲ್ಲದೇನೆ ಅರಣ್ಯ ನಾಶದಿಂದ ಆಗಿರುವಂತಹ ಹಾನಿಗಳನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಹೌದು, ಸೊ ಈ ಮೇಲ್ಮಣ್ಣು ಕೊಚ್ಚೋಗದಿದ್ದಂಗೆ ನಾವು ಮಾಡಬೇಕು ಅಂತಂದ್ರೆ ಇವೆಲ್ಲ ಕೆಲಸಗಳನ್ನ ಮಾಡಬೇಕು. ಬದು ಹಾಕಬೇಕಾಗತ್ತೆ. ಮಳೆಗಾಲ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ನಾವೆಲ್ಲ ನೀವು ನೋಡಿರ್ಬೋದು ಅಥವಾ ನಮ್ಮ ರೈತರು ಬಹಳಷ್ಟು ಜನ ನೋಡಿರ್ತಾರೆ, ಮೊದಲೆಲ್ಲದನ್ನು ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮೊದಲು ಎಲ್ಲ ಕಡೆಗೂ ಬಂಡ್ ಹಾಕ್ಬಿಟ್ಟು ಬದು ಹಾಕ್ಬಿಟ್ಟು ಮಳೆ ನೀರನ್ನ ಮಣ್ಣು ತೊಳ್ಕೊಂಡು ಹೋಗದಿದ್ದಂಗೆ ಒಂದ್ ಕಡೆಗೆ ಹೋಗಿ ನಿಂತ್ಕೊಳ್ಳುವಂಗೆ, ಒಂದ್ ವೇಳೆ ನಿಂತ್ಕೊಂಡು ಹೋಯ್ತು ಅಂದ್ರೂ ವಾಪಸ್ ತಂದು ತೋಟಕ್ಕೆ ಹಾಕ್ಬೋದು, ಹೊಲಕ್ಕೆ ಹಾಕ್ಬೋದು ಅಂತ. ಆ ರೀತಿ ಬದುಗಳನ್ನ ರಿಪೇರಿ ಮಾಡೋದಿರ್ಬೋದು, ಸಣ್ಣ ಸಣ್ಣ ಚೆಕ್ ಡ್ಯಾಮ್ಗಳನ್ನ ಮಾಡೋದಿರ್ಬೋದು, ಇಂಥವೆಲ್ಲ ಆಕ್ಟಿವಿಟೀಸ್ ನಾವು ಪಾರಂಪಾಂಡು ಉದಾಹರಣೆಗೆ ಕೃಷಿ ಹೊಂಡಗಳಂತ ಹೇಳ್ತೀವಿ. ಈಗ ಕೃಷಿ ಹೊಂಡಗಳನ್ನ ನಾವು ಮಾಡಿದಂತ ಸಂದರ್ಭದಲ್ಲಿ ಕೃಷಿ ಹೊಂಡಗಳಲ್ಲಿ ನೀರು ಏನು ಒಂದು ಎಕರೆದಳೋ ಎರಡು ಎಕರೆನೋ ಮೂರು ಎಕರೆನೋ ಐದು ಎಕರೆ ಹೊಲ ಇರುವಂತವ್ರು ಒಂದೆರಡು ಕೃಷಿ ಹೊಂಡ ಮಾಡಿಕೊಂಡ್ರೆ ನೀರಿನ ಸಂಗ್ರಹನೂ ಆಗತ್ತೆ, ಏನಾದ್ರೂ ಬೈ ಚಾನ್ಸ್ ಮೇಲಿನ ಮಣ್ಣು ಅಲ್ಲಿ ಹೋಗಿತ್ತು ಅಂದ್ರೆ ವಾಪಸ್ ತಕೊಂಡ್ಬಂದು ಹಾಕ್ಬೋದು. ಕೃಷಿ ಹೊಂಡಗಳಲ್ಲಿ ಇವತ್ತು ನಾವು ಏನು ರಬ್ಬರ್ ಶೀಟ್ಗಳನ್ನು ಹಾಕಿ ನೀರನ್ನ ಸಂಗ್ರಹಣೆ ಸಹ ಮಾಡ್ಕೋಬಹುದು. ಹೀಗೆ ಬೇರೆ ಬೇರೆ ರೀತಿಯ ಮಣ್ಣು ನೀರು ಇವುಗಳನ್ನು ಸಂರಕ್ಷಿಸುವಂತಹ ವಿಧಾನಗಳನ್ನು ನಾವು ಅಳವಡಿಸ್ಕೋಬಹುದು. ಸಂರಕ್ಷಣೆ ಮಾಡೋದಷ್ಟೇ ಅಲ್ಲ, ಅದನ್ನು ಬಳಕೆನೂ ಮಾಡಬೇಕು. ಬರೀ ಸಂರಕ್ಷಣೆ ಮಾಡೋದಲ್ಲ, ಈಗ ಕೃಷಿ ಹೊಂಡದಲ್ಲಿ ನೀರು ಸಂಗ್ರಹ ಆಗಿದೆ ಅಂತಂದರೆ ಆ ನೀರನ್ನು ಬಳಸ್ಕೊಂಡು ಹನಿ ನೀರಾವರಿ ಪದ್ಧತಿಗಳನ್ನ ಬಳಸ್ಕೊಂಡು ಏನೋ ತರಕಾರಿ ಬೆಳಿಬೋದು. ಕೃಷಿ ಹೊಂಡಗಳಲ್ಲಿ ನೀವು ಮೀನು ಸಾಕಣೆ ಮಾಡ್ಬೋದು. ಕೃಷಿ ಹೊಂಡಗಳನ್ನು ಉಪಯೋಗಿಸ್ಕೊಂಡು ಸಣ್ಣ ಪುಟ್ಟ ಜಾನುವಾರುಗಳಿಗೆ ಸ್ವಲ್ಪ ದಿವಸ ನೀವು ಸಾಕ್ಕೊಂಡು ಅದಕ್ಕೆ ನೀರನ್ನು ಕೊಡ್ಬೋದು. ಏನು ಆ ಸಂದರ್ಭಗಳಲ್ಲಿ ನಿಮಗೆ ಇದರಿಂದ ಅನುಕೂಲ ಆಗುತ್ತೆ. ಅರಣ್ಯ ಪ್ರದೇಶಗಳಲ್ಲಿ ಅಥವಾ ಅರಣ್ಯ ಮರಗಳನ್ನು ಬೆಳೆಯೋದ್ರಿಂದ ಅಥವಾ ಇದನ್ನು ಮಾಡೋದ್ರಿಂದ ನಿಮಗೆ ಮುಂದಿನ ದೇಶಗಳಲ್ಲಿ ಮಣ್ಣಿನ ಸಂಗ್ರಹಣೆ ಜೊತೆಗೆ ಬೇರೆ ಉತ್ಪನ್ನ ಬರುತ್ತೆ, ಮರದ ಉತ್ಪನ್ನಗಳು ಸಿಗ್ತವೆ, ನಿಮಗೆ ಲಾಭ ಆಗ್ತವೆ. ಹಣ್ಣಿನ ಮರಗಳನ್ನು ಬೆಳ್ಕೋಬಹುದು. ಇವೆಲ್ಲ ಬೆಳ್ಕೊಂಡು ನೀವು ಅದನ್ನು ಉಪಯೋಗಿಸ್ಕೊಳ್ಳುವಂಥ ಒಂದು ವಿಧಾನಗಳನ್ನು ಆಳಿಸ್ಬೇಕು. ಅದಕ್ಕೇನೆ ನೈಸರ್ಗಿಕ ವಸ್ತುಗಳ ಉಳಿಕೆ ಮತ್ತು ನೈಸರ್ಗಿಕ ವಸ್ತುಗಳ ಬಳಕೆ, ಇದು ಎರಡರ ಕಡೆಗೂ ರೈತರು ನಮ್ಮ ಹೊಲಗಳಲ್ಲಿ ಈ ಎಲ್ಲ ಚಟುವಟಿಕೆಗಳನ್ನು ಒಟ್ಟಾಗಿ ಅಳವಡಿಸ್ಕೋಬೇಕು. ಯಾವುದೋ ಒಂದು ನಾನು ಕೃಷಿ ಹೊಂಡ ಮಾಡಿದ್ದೀನಿ ಅಂತಂದರೆ ಸುಸ್ಥಿರ ಆಗಲ್ಲ. ಹೌದು, ಕೃಷಿ ಹೊಂಡದ ಜೊತೆಗೆ ಈ ರೀತಿ ಅದನ್ನು ಉಪಯೋಗಿಸುವಂತಹ ಚಟುವಟಿಕೆ ಮಾಡ್ಕೋಬೇಕು, ಬದು ಮಾಡಬೇಕು. ಮಣ್ಣು ಏನು ಇಳುಕರಿಗೆ ಅಡ್ಡಲಾಗಿ ಕಲ್ಟಿವೇಷನ್ ಮಾಡುವಂಥ ಪ್ರಾಕ್ಟೀಸ್ ಒಂದು ಐದಾರು ಪ್ರಾಕ್ಟೀಸಸ್ನಾದರೂ ನಾವು ಈ ನೈಸರ್ಗಿಕ ವಸ್ತುಗಳ ಉಳಿಕೆ ಮತ್ತು ಬಳಕೆಯಲ್ಲಿ ಅಳವಡಿಸ್ಕೊಂಡ್ರೆ ಆವಾಗ ನಮಗೆ ಲಾಭ ಆಗೋದ್ರಲ್ಲಿ ಸಂಶಯ ಇಲ್ಲ. ಇದು ಒಂದು ಪದ್ಧತಿ ಬಂದಾಯ್ತು. ಈಗ ಈ ಒಂದು ಮಣ್ಣಿನ ಫಲವತ್ತತೆ ಹೆಚ್ಚಿಸುವಂತಹ ವಿಧಾನಗಳ ಬಗ್ಗೆ ಮಾತಾಡಿ. ಹಾಂ, ಮುಂದುವರೆದು ಹೇಳಬೇಕು ಅಂತಂದರೆ ಒಂದು ಎರಡನೇ ಪದ್ಧತಿ ಏನು ಹೇಳ್ತೀವಿ ಅಂತಂದರೆ ಮಣ್ಣಿನ ಏನು ಫಲವತ್ತತೆ. ಮಣ್ಣಿನ ಫಲವತ್ತತೆ ಇಲ್ಲ ಅಂದರೆ ಗಿಡಗಳು ಬರೋದಿಲ್ಲ. ಹೌದು, ಇದು ಎಲ್ಲ ಒಂದು ಏನು ನಮ್ಮಲ್ಲಿನೂ ಹೌದು. ನಾವು ಒಳ್ಳೆಯ ಗುಣಗಳನ್ನು ಒಳ್ಳೆಯ ಪದ್ಧತಿಗಳನ್ನ ಅಥವಾ ಒಳ್ಳೆಯ ರೂಢಿಗಳನ್ನ ಬೆಳೆಸ್ಕೊಂಡ್ರೆ ಅಂತಂದರೆ ನಮಗೆ ಯಶಸ್ವಿ ಆಗ್ತೀವಿ ಅಂತ. ಹೌದು, ಅದೇ ರೀತಿ ಮಣ್ಣಿನಲ್ಲಿನೂ ಸಹ ಒಳ್ಳೆಯ ಫಲವತ್ತತೆ ಇತ್ತು ಅಂತಂದರೆ ಅನುಕೂಲ ಆಗುತ್ತೆ ಅಂತ. ಮಣ್ಣಿನ ಫಲವತ್ತತೆ ಇದು ಹೆಚ್ಚಿಸೋದು ಅಂದರೆ ಹೇಗೆ? ಸುಮ್ಮನೆ ಒಣಭೂಮಿಯಲ್ಲಿ ಒಂದೆರಡು ವರ್ಷನೇ ಕಾರ್ಯ ಬಿಟ್ಟರೂ ಫಲವತ್ತತೆ ಆಗಿರುತ್ತೆ. ಹೌದು, ಆದರೆ ನಾವು ಇವತ್ತು ಹೆಚ್ಚಿನ ತೋಟಗಳಲ್ಲಿ ಹೆಚ್ಚಿನ ಗದ್ದೆಗಳಲ್ಲಿ ಪ್ರತಿ ವರ್ಷನೂ ಸಹ ಒಂದಲ್ಲ ಒಂದು ಬೆಳೆನ ಬೆಳೀತಾ ಇದ್ದೀವಿ. ಸೊ ಆವಾಗ ಅದರೋಗಿರುವಂಥ ಎಲ್ಲ ಪೋಷಕಾಂಶಗಳನ್ನು ಬೆಳೆಗಳು ಹೀರ್ಕೊಂಡು ಬಿಡ್ತವೆ. ಸೊ ಮಣ್ಣಿನೊಳಗೆ ಏನು ಉಳಿಯೋದಿಲ್ಲ. ಸೊ ಮಣ್ಣಿನ ಪರೀಕ್ಷೆ ಮಾಡೋದು ಅದೆಲ್ಲ ಇದೆ. ಆ ಮಣ್ಣಿನ ಪರೀಕ್ಷೆ ಮಾಡಿದಾಗ ಇವೆಲ್ಲ ಗೊತ್ತಾಗ್ತವೆ. ಸೊ ಮಣ್ಣಿನ ಪರೀಕ್ಷೆ ಮಾಡಿದಂಥ ವಿಜ್ಞಾನಿಗಳು ಅಥವಾ ಏನು ಲ್ಯಾಬೊರೇಟ್ರಿ ಅವರು ಹೇಳ್ಬೋದು, ಇದ್ರ ನೋಡ್ರಪ್ಪ ನಿಮ್ದು ಭಾಳ ವೀಕ್ ಆಗಿದೆ, ಇದು ಭಾಳ ಪುವರ್ ಸಾಯಿಲ್, ಇದರೊಳಗೆ ಏನು ಬೇರೆ ಬೇರೆ ಬೆಳೆಗಳನ್ನ ಚೆನ್ನಾಗಿರೋದು ಚೆನ್ನಾಗಿ ಬರಲ್ಲ ಅಂತಂದ್ರೆ ಫಲವತ್ತತೆಯನ್ನು ಹೆಚ್ಚು ಮಾಡುವಂತಹ ವಿಧಾನಗಳು ಯಾವ್ಯಾವ್ದು ಅಂತಂದ್ರೆ, ಒಂದು ಕೆರೆ ಮಣ್ಣನ್ನು ಹಾಕ್ಬೋದು, ಗೋಡಿ ಮಣ್ಣು ಅಂತ ಹೇಳ್ತೀವಿ. ಕೆರೆಗಳಲ್ಲಿ ಮಳೆಗಾಲದಲ್ಲಿ ಹೋಗಿ ನಿಂತುವಂತ ಮಣ್ಣು, ಆ ಕೆರೆಗಳಲ್ಲಿ ಇರುವಂತಹ ಮಣ್ಣು ಒಂದು ಒಳ್ಳೆ ಫಲವತ್ತಾದಂತಹ ಮಣ್ಣಿರ್ತವೆ. ಆ ಮಣ್ಣನ್ನು ತಕೊಬಂದು ನಮ್ಮ ಗದ್ದೆಗಳಲ್ಲಿ ಹೊಲಗಳಲ್ಲಿ ಬೀರ್ಬೋದು, ಹಾಕೋಬಹುದು. ಕೊಟ್ಟಿಗೆ ಗೊಬ್ಬರನ ಹಾಕ್ಬೇಕು, ದನಕರುಗಳನ್ನ ಸಾಕೋಬೇಕು, ದನಕರುಗಳು ಇರಬೇಕು, ಕೊಟ್ಟಿಗೆ ಗೊಬ್ಬರ ಹಾಕ್ಬೋದು. ಕೊಟ್ಟಿಗೆ ಗೊಬ್ಬರವನ್ನ ಶ್ರೀಮಂತಗೊಳಿಸಿ ಹಾಕ್ಬೋದು. ಶ್ರೀಮಂತಗೊಳಿಸೋದು ಅಂತಂದ್ರೆ ಅದ್ರ ಜೊತೆಗೆ ನೀವು ಟ್ರೈಕೋಡರ್ಮ ಬೇರೆ ಬೇರೆ ರೀತಿ ಸೂಕ್ಷ್ಮಾಣು ಗೊಬ್ಬರಗಳನ್ನ ಮಿಕ್ಸ್ ಮಾಡಿ ನಾವು ಹಾಕೋದ್ರಿಂದ ಮಣ್ಣಿನಲ್ಲಿ ಏನು ಆರ್ಗಾನಿಕ್ ಕಾರ್ಬನ್ ಸಾವಯವ ಇಂಗಾಲದ ಜೊತೆಗೆ ಈ ರೀತಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಸಹ ಜಾಸ್ತಿ ಆಗ್ತದೆ, ವೃದ್ಧಿಸ್ತದೆ. ಅದರಿಂದನೂ ಸಹ ನಮ್ಮ ಬೆಳೆಗಳ ಬೆಳವಣಿಗೆ ಜಾಸ್ತಿ ಆಗ್ತವೆ ಅಂತೇಳಿ. ಅದೇ ರೀತಿ ನಾವು ಎರೆಹುಳು ಗೊಬ್ಬರ ಹಾಕ್ಬೋದು, ಜೈವಿಕ ಗೊಬ್ಬರಗಳನ್ನ ಸೇರಿಸಬಹುದು. ಇದ್ರ ಜೊತೆಗೆ ನೀವು ದ್ವಿದಳ ಧಾನ್ಯಗಳನ್ನ ಬೆಳೆಸಬೇಕು ಅಂತ ಹೇಳ್ತೀವಿ. ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡಬೇಕು ಅಂತಂದ್ರೆ ಬರೀ ಏಕದಳ ಧಾನ್ಯಗಳನ್ನ ಬೆಳೆಸಬಾರದು, ಅದ್ರ ಜೊತೆಗೆ ಪಲ್ಸಸ್ ದ್ವಿದಳ ಧಾನ್ಯಗಳನ್ನು ಸಹ ನಾವು ಪಟ್ಟಿ ಬೆಳೆಯಾಗಿ ಬೆಳಿಬಹುದು, ಅಥವಾ ಸೈಡಲ್ಲಿ ಬೆಳ್ಕೋಬಹುದು, ಅಥವಾ ಏನು ಮಳೆ ಬರೋದಕ್ಕಿಂತ ಮೊದಲು ಮುಚ್ಚಿಕೆಯಾಗಿ ಈಗ ಹುರುಳಿಯನ್ನ ಸುಮ್ಮನೆ ಏನು ಈಗ ಮೇದಲ್ಲೋ ಜೂನ್ದಲ್ಲಿ ನಿಮ್ದು ಬೆಳೆ ಸೀಸನ್ ಸ್ಟಾರ್ಟ್ ಆಗತ್ತೆ ಅಂತಂದ್ರೆ ಮೇದಲ್ಲಿ ಏನಾದ್ರು ಒಂದು ಮಳೆ ಬಂದಿತ್ತು ಅಂದ್ರೆ ಬಂದಾಗ ಸುಮ್ಮನೆ ಒಂದು ಹುರುಳಿ ಚೆಲ್ಬಿಡೋದು. ಆ ಹುರುಳಿ ನೆಲದೊಳಗೆ ನೈಟ್ರೋಜನ್ ಅನ್ನು ಫಿಕ್ಸ್ ಮಾಡುತ್ತೆ, ಇದು ಹಸಿರೆಲೆ ಆಗುನು ಗೊಬ್ಬರ ಆಗುನು ಸಹ ಉಪಯೋಗಿಸ್ಕೋಬಹುದು. ಸೊ ಹೀಗೆ ಮಣ್ಣಿನ ಫಲವತ್ತತೆ ಮಾಡಲಿಕ್ಕೆ ಬಹಳಷ್ಟು ವಿಧಾನಗಳಿದ್ದಾವೆ. ಸಾಕಷ್ಟು ತಂತ್ರಜ್ಞಾನ ಕೂಡ ಇದೆ ಬೇರೆ ಬೇರೆ ಪದ್ಧತಿಗಳಿಗೆ, ಬೇರೆ ಬೇರೆ ಬೆಳೆಗಳಿಗೆ ಸೂಕ್ತವಾದಂತಹ ಪದ್ಧತಿಗಳಿದ್ದಾವೆ. ಅದನ್ನ ಅಳವಡಿಸಿಕೊಂಡ್ರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಇನ್ನೊಂದು, ಈಗ ಸುಧಾರಿತ ಬೆಳೆ ಪದ್ಧತಿ ಅಂದ್ರೆ ಏನು ಡಾಕ್ಟರ್ ರಾಜೇಂದ್ರ ಹೆಗಡೆಯವರು? ಈ ನೋಡಿ, ಬೇರೆ ಬೇರೆ ಬೆಳೆಗಳಿದ್ದಾವೆ ನಮ್ಮಲ್ಲಿ, ಗದ್ದೆ ಬೆಳೆಗಳಿರ್ಬೋದು, ತೋಟಗಾರಿಕೆ ಬೆಳೆಗಳಿರ್ಬೋದು, ಅಂದ್ರೆ ವಾಣಿಜ್ಯ ಬೆಳೆಗಳು ಇರ್ಬೋದು, ಎಲ್ಲ ಬೆಳೆಗಳಲ್ಲಿನೂ ಸುಧಾರಿತವಾದಂತಹ ಬೆಳೆ ಪದ್ಧತಿಗಳು ಇರ್ತವೆ. ಒಂದು ಜನರಲ್ ಆಗಿ ನಾನು ಇವತ್ತು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಉದಾಹರಣೆಗೆ ಒಳ್ಳೆ ರೀತಿಯ ಬೀಜ ಅಥವಾ ಒಳ್ಳೆ ರೀತಿಯ ಗಿಡಗಳು, ನಾವು ಯಾವ್ಯಾವುದನ್ನು ವೆರೈಟಿಗಳನ್ನ ತಗೊಂಡ್ಬಂದ್ಕೊಂಡು ಒಳ್ಳೆ ಇಳುವರಿ ಕೊಡಬೇಕು ಅಂದ್ರೆ ಕೊಡಲ್ಲ. ಹಾಗಾಗಿ ಸುಧಾರಿತವಾದಂತಹ ಆಮೇಲೆ ಸರಿಯಾದ ಸೋರ್ಸ್ ಯೂನಿವರ್ಸಿಟಿಗಳು ಯಾವ ಒಳ್ಳೆ ಕಂಪನಿಗಳು ಎಲ್ಲಿಂದ ತಕೊಂಡು ಸ್ಪೂರಿಯಸ್ ಸೀಡ್ಸ್ ಅಂತ ಹೇಳ್ತೀವಿ. ಕೆಲವು ಜನ ಇವತ್ತು ದುಡ್ಡು ಮಾಡಬೇಕು ಅನ್ನುವಂತ ವಿಧಾನಗಳಲ್ಲಿ ಒಳ್ಳೆ ಬೀಜಗಳನ್ನೇ ಕೊಡೋದಿಲ್ಲ. ಆಮೇಲೆ ಬೀಜ ಮಾರಾಟ ಮಾಡಿದವರು ಅದು ನಮ್ಮ ಬೆಳೆ ಬಂದಂತ ಸಂದರ್ಭದೊಳಗೆ ನಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ, ಎಲ್ಲೋ ಹೋಗ್ಬಿಡ್ತಾರೆ ಮಾರಾಟ ಮಾಡಿಬಿಟ್ಟು. ಸೊ ಹಾಗಾಗಿ ನೋನ್ ಸೋರ್ಸಸ್ ಇಂದ ನಮಗೆ ಗೊತ್ತಿರುವಂತಹ ಮೂಲಗಳಿಂದ ನಾವು ಬೀಜಗಳನ್ನ ತರಬೇಕು. ಒಳ್ಳೆ ವೆರೈಟೀಸು ನಮ್ಮ ಮಣ್ಣಿಗೆ ನಮ್ಮ ವಾತಾವರಣಕ್ಕೆ ಸೂಕ್ತವಾಗಿರುವಂತಹ ಹೊಂದಿಕೆ ಆಗುವಂತಹ ಬೀಜಗಳನ್ನ ಬೆಳೆಗಳನ್ನ ಇರ್ಬೋದು ಬೆಳೆ ಪದ್ಧತಿಗಳನ್ನ ಅನುಸರಿಸಬೇಕು. ಅದೇ ರೀತಿಯಲ್ಲಿ ಆಪ್ಟಿಮಮ್ ಪ್ಲಾಂಟ್ ಡೆನ್ಸಿಟಿ ಅಂತ ಹೇಳ್ತೀವಿ, ಸಾಕಷ್ಟು ಪಾಪ್ಯುಲೇಷನ್ ಗಿಡಗಳ ಸಂಖ್ಯೆ ಬೀಜಗಳ ಎಷ್ಟಿರಬೇಕು ಅಂತೇಳಿ. ಹೌದು, ಈಗ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ರೈತ ಉತ್ಪಾದಕ ಸಂಸ್ಥೆಯ ಏರಿಯಾದಲ್ಲಿ ಕುಂದಗೋಳ ಮತ್ತೆ ನರಗುಂದ ಈ ಪ್ರದೇಶಗಳಲ್ಲಿ ನಾವೆಲ್ಲ ಮೊದಲು ಹತ್ತಿಯನ್ನ ಬಿತ್ತನೆ ಇದು ಏನು ಡಿಬ್ಲಿಂಗ್ ಮಾಡ್ತಿದ್ವಿ, ಅಂದ್ರೆ ಬೀಜಗಳನ್ನ ಅಲ್ಲಲ್ಲಲ್ಲಿ ಹಾಕ್ತಿದ್ವಿ ಮೂರು ಫುಟ್ ಅಂತೇಳಿ. ಇವಾಗೆಲ್ಲ ಟ್ರ್ಯಾಕ್ಟರ್ ಸೋಯಿಂಗ್ ಬಂದಿದೆ. ಒಂದ್ ಎಕರೆಗೆ 30,000 ಗಿಡಗಳು ಕುತ್ಕೋಬೇಕು ಅಂತಂದ್ರೆ 30,000 ಪಾಪ್ಯುಲೇಷನ್ ಒಂದ್ ಎಕರೆಗಳಲ್ಲಿ. ಮೊದಲೆಲ್ಲ 4,000 ಪಾಪ್ಯುಲೇಷನ್ ಕುತ್ಕೊಂಡಿದ್ರೆ 10,000 ಪಾಪ್ಯುಲೇಷನ್ ಕುತ್ಕೊಂಡಿದ್ರೆ ದೊಡ್ಡದಾಗಿತ್ತು. ಇವಾಗ ಆ ರೀತಿ ಪದ್ಧತಿಗಳು ಸುಧಾರಿತ ಪದ್ಧತಿಗಳು ಬಂದಿದ್ದಾವೆ. ಇಳು ನಿಮಗೆ ಎಕರೆಗೆ 7-8 ಕ್ವಿಂಟಲ್ ಬದಲಿಗೆ 15 ಕ್ವಿಂಟಲ್ ಎಕರೆಗೆ ಬರುವಷ್ಟು ಒಳ್ಳೆ ಒಳ್ಳೆ ವೆರೈಟೀಸ್ಗಳಿದ್ದಾವೆ. ಅಂದ್ರೆ ಹತ್ತಿಯ ಏನು ಹೈಬ್ರಿಡ್ ತಳಿಗಳು. ಅದೇ ರೀತಿ ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ತಳಿಗಳು ಬಂದಿರಬಹುದು. ಆಮೇಲೆ ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೋಬೇಕು. ಸಮಗ್ರ ಕೃಷಿ ಪದ್ಧತಿಗಳಲ್ಲಿ ಏನು ಮಣ್ಣಿಂದು ನೀರಿಂದು ಜೊತೆ ಜೊತೆಗೆ ಬೆಳೆಗಳ ಮೇಲೆ ಹುಳುಗಳನ್ನ ಮ್ಯಾನೇಜ್ ಮಾಡುವಂತದ್ದು ಇರ್ಬೋದು, ರೋಗಗಳನ್ನ ಮ್ಯಾನೇಜ್ ಮಾಡುವಂತದ್ದು ಇರ್ಬೋದು, ಒಳ್ಳೆ ಒಳ್ಳೆ ವೆರೈಟೀಸ್ಗಳನ್ನ ಯೂಸ್ ಮಾಡೋದನ್ನ ಹೇಳಿದೆ. ಸೀಡ್ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಅನ್ನ ನಾವು ಅಳವಡಿಸ್ಕೋಬಹುದು. ಅದ್ರ ಜೊತೆಗೆ ನೀವು ಅಂತರ್ ಬೆಳೆಗಳು ಆಮೇಲೆ ಪಟ್ಟಿ ಬೆಳೆಗಳು ಅಂತ ಹೇಳ್ತೀವಿ, ಇಂಟರ್ ಕ್ರಾಪಿಂಗ್ ಅಂತ ಹೇಳ್ತೀವಿ. ಅಂತರ್ ಬೆಳೆಗಳನ್ನ ನಾವು ಹಾಕೊಳ್ಳೋದ್ರಿಂದ ಲಾಭ ಜಾಸ್ತಿ ಆಗುತ್ತೆ. ಯಾವ್ಯಾವ ಬೆಳೆಗಳಲ್ಲಿ ಯಾವ್ಯಾವ ಬೆಳೆಗಳನ್ನ ಅಂತರ್ ಬೆಳೆಗಳನ್ನಾಗಿ ಬೆಳೆಕೋಬಹುದು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಸೊ ಈ ಮಾಹಿತಿಗಳನ್ನ ನಾವು ಅಳವಡಿಸಿಕೊಂಡು ನಾನು ಕಬ್ಬು ಬೆಳೀತಾ ಇರ್ಬೋದು, ಹತ್ತಿ ಬೆಳೀತಾ ಇರ್ಬೋದು, ಅಡಿಕೆ ಬೆಳೀತಾ ಇರ್ಬೋದು, ತೆಂಗಿನಕಾಯಿ ಬೆಳೀತಾ ಇರ್ಬೋದು, ನಮ್ಮ ಮೇಜರ್ ಕ್ರಾಪ್ಸ್ ಮುಖ್ಯ ಬೆಳೆಗಳ ಜೊತೆಗೆ ಉಳಿದ ಬೆಳೆಗಳನ್ನ ಸೆಕೆಂಡರಿ ಬೆಳೆಗಳನ್ನು ನಾವು ಬೆಳ್ಕೊಂಡ್ವಿ ಅಂತಂದ್ರೆ ಅದರಿಂದನೂ ನಮಗೆ ಸ್ವಲ್ಪ ಇನ್ಕಮ್ ಲಾಭ ಬರ್ತದೆ, ಅದರಿಂದ ಸ್ವಲ್ಪ ಉತ್ಪನ್ನ ಬರುತ್ತೆ. ಆವಾಗ ಮುಖ್ಯ ಬೆಳೆಗಳನ್ನ ನಾವು ಬೇರೆ ಖರ್ಚುಗಳಿಗೆ ತೆಗೆದಿಟ್ರೆ ನಮ್ಮ ದಿನನಿತ್ಯದ ಖರ್ಚುಗಳಿಗೆ ಉಪ ಬೆಳೆಗಳಿಂದ ಬಂದಿರುವಂತಹ ಆದಾಯ ಅನುಕೂಲ ಆಗುತ್ತೆ. ಇದರಿಂದ ಅದ್ರ ಜೊತೆಗೆ ಏನಾದ್ರೂ ಕಾರಣದಿಂದ ಮುಖ್ಯ ಬೆಳೆಗೆ ಹಾನಿ ಆಯ್ತು ಅಂತಂದ್ರೂ ಉಪ ಬೆಳೆಯಿಂದ ಸ್ವಲ್ಪನಾದ್ರೂ ನಮಗೆ ಲಾಭ ಬರ್ತವೆ ಅಂತೇಳಿ. ಸೊ ಇವೆಲ್ಲ ಬೆಳೆ ಪದ್ಧತಿಗಳನ್ನ ನಾವು ಅಳವಡಿಸಿಕೊಂಡ್ರೆ ಅನುಸರಿಸಿಕೊಂಡು ಹೋದ್ರೆ ಅದರೊಳಗೆ ಲಾಭ ಇರುತ್ತೆ. ಕೃಷಿ ಬಗ್ಗೆ ಏನು ಅಂತದ್ದು ನಷ್ಟ ಇಲ್ಲ ಅನ್ನೋ ವಿಚಾರ ಬರುತ್ತೆ. ಹೌದು, ಆಯ್ತು ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರೇ, ಇನ್ನೊಂದು ಪದ್ಧತಿ ಬಗ್ಗೆ ಮಾಹಿತಿ ಮಾಡಿಕೊಡಿ. ಹಸಿರೆಲೆ ಗೊಬ್ಬರ ಉತ್ಪಾದನೆ ಹೇಗೆ ಮಾಡಬೇಕು ಈ ಪದ್ಧತಿ ಬಗ್ಗೆ ಮಾಹಿತಿ ಮಾಡಿ. ಒಂದು ಎರಡು ವಿಚಾರಗಳನ್ನ ಹೇಳ್ತೀನಿ ಹಸಿರೆಲೆ ಗೊಬ್ಬರದ್ದು. ಆವಾಗ ನಾ ಪದ್ಧತಿಗಳನ್ನ ಹೇಳುವಾಗ್ಲೂ ಹೇಳಿದೆ ಆಫ್ ಫಾರ್ಮ್ ಅಂಡ್ ಆನ್ ಫಾರ್ಮ್ ಅಂತ ಹೇಳ್ತೀವಿ. ಈಗ ಆನ್ ಫಾರ್ಮ್ ಅಂತಂದ್ರೆ ಏನು, ನಮ್ಮ ತೋಟ ಇದೆ, ಗದ್ದೆ ಇದೆ, ಆ ಗದ್ದೆಗಳ ಜೊತೆಗೆ ಮುಖ್ಯ ಬೆಳೆಗಳ ಜೊತೆಗೆ ನಾನು ಯಾವ್ಯಾವ ರೀತಿ ಬೆಳೆಗಳನ್ನ ಬೆಳ್ಕೋಬಹುದು ಅಂತಂದ್ರೆ ಗ್ರೀನ್ ಮೆನ್ಯೂರ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಈಗ ಹಸಿರೆಲೆ ಗೊಬ್ಬರದೊಳಗೆ ಸೆಣಬಿರ್ಬೋದು ಅಥವಾ ನಮ್ದು ಮೇವಿನ ಏನು ಹೆಸರು ಅಲಸಂದೆ ಸೋಯಾಬೀನ್ ವರೆಗೂ ಸಹ ಹಸಿರೆಲೆ ಗೊಬ್ಬರ ಅಂತ ಹೇಳ್ತೀವಿ. ಆಮೇಲೆ ಈ ರೀತಿ ಬೇರೆ ಬೇರೆ ಕುದುರೆ ಮೆಂತೆ ಇದೆ, ಹುರುಳಿ ಇದೆ, ಇವೆಲ್ಲ ಗೊಬ್ಬರನ ನಮ್ಮ ತೋಟದ ನಮ್ಮ ಬೆಳೆಗಳ ಜೊತೆಗೇನೆ ಹಾಕೋಬಹುದು. ಅದನ್ನ ನೀವು ಮಣ್ಣೊಳಗೆ ಸೇರಿಸ್ಕೊಂಡ್ರೆ ಆವಾಗ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಅದನ್ನ ನೀವು ಇನ್ನು ಅದ್ರ ಬದಲಾಗಿ ಆಫ್ ಫಾರ್ಮ್ ಅಂತಂದ್ರೆ ನಮ್ಮ ತೋಟದಲ್ಲಿ ಯಾವುದೋ ಒಂದು ಕಾರ್ನರ್ನಲ್ಲಿ ಬಹಳಷ್ಟು ಕಲ್ಲಿದೆ, ಅದನ್ನ ಯಾವುದೇ ರೀತಿ ಕಲ್ಟಿವೇಶನ್ ಮಾಡಕ್ ಬರಲ್ಲ, ಅಂತ ಜಾಗದೊಳಗೆ ನೀವು ಸುಬಾಬುಲ್ಲು ಅಥವಾ ಈ ಮರಜಾತಿಯ ಮೇವಿನ ಬೆಳೆಗಳು ಮೇವಿನ ಗಿಡಗಳನ್ನ ನೀವು ಹಾಕೋಬಹುದು. ಆವಾಗೇನು ನಿಮ್ಗೆ ಕುರಿಗೋ ನಿಮ್ಮ ದನ ಹಸುಗಳಿಗೋ ಎಮ್ಮೆಗಳಿಗೋ ಅದನ್ನ ಮೇವಿನ ಬೆಳೆಯಾಗಿ ನೀವು ಉಪಯೋಗಿಸ್ಕೋಬಹುದು. ಸೊ ಹೀಗೆ ನಿಮ್ಮ ಹೊಲದ ಒಳಗೆ ಈಗ ಉದಾಹರಣೆಗೆ ಇನ್ನೊಂದು ನಾವು ಬಹಳಷ್ಟು ಜನ ನಮ್ಮವರಿಗೆ ವಿಶೇಷವಾಗಿ ನಮ್ಮ ಮಲೆನಾಡು ಅಥವಾ ಕರಾವಳಿ ಪ್ರದೇಶಗಳಲ್ಲಿ ಹೊಲದ ಸುತ್ತ ನಾವು ಗೊಬ್ಬರದ ಗಿಡ ಹಾಕ್ತೀವಿ, ಗ್ರಿರಿಸೀಡಿಯಾ ಅಂತ ಹೇಳಿ. ಆ ಗ್ರಿರಿಸೀಡಿಯಾದು ಅದನ್ನ ಪ್ರತಿ ವರ್ಷನೂ ನೀವು ಕಟ್ ಮಾಡಿಕೊಂಡು ನಿಮ್ಮ ಭತ್ತದ ಗದ್ದೆ ಇದ್ರೆ ಗದ್ದೆ ಒಳಗೇನೆ ಹಾಕಿ ಕೊಳಿಸ್ಕೊಂಡು ಮಣ್ಣಿನ ಫಲವತ್ತತೆ ಸುಧಾರಣೆಗೆ ಉಪಯೋಗಿಸ್ಕೋಬಹುದು. ಅದನ್ನು ನೀವು ಮೇವಾಗಿನೂ ಸಹ ಉಪಯೋಗಿಸ್ಬೋದು, ಕೆಲವೊಂದು ಪ್ರಾಣಿಗಳು ತಿಂತವೆ. ಬೇಡ ನೀವು ಅದನ್ನು ಕೊಟ್ಟಿಗೆಗೆ ಹಾಕಿಬಿಟ್ಟು ಗೊಬ್ಬರ ಮಾಡಿಕೊಂಡು ನಿಮ್ಮ ತೋಟಗಳಿಗೆ ಹಾಕ್ತೀನಿ ಅಂತಂದ್ರೂ ಒಳ್ಳೆ ಗೊಬ್ಬರ. ಅದೇ ರೀತಿ ಹೊಂಗೆ ಮರ ಇರ್ಬೋದು, ಬೇರೆ ಬೇರೆ ಅಂದರೆ ಏನು ಗೊಬ್ಬರ ಜಾತಿಗೆ ಗಿಡಗಳನ್ನು ಸಹ ಹಾಕ್ಕೋಬೋದು, ಬೇವಿನ ಗಿಡಗಳನ್ನು ಹಾಕ್ಕೋಬೋದು. ನೀವು ಯಾಕೆ ಅದನ್ನು ನಾನು ಉಪಯೋಗಿಸ್ಕೋತೀನಿ, ಅದರದ್ದು ಬೇವಿನ ಬೀಜದ ಕಷಾಯ ಮಾಡಿಬಿಟ್ಟು ಗಿಡಗಳ ಸಂರಕ್ಷಣೆಗೆ ಸಸ್ಯ ಸಂರಕ್ಷಣೆಗೆ ಉಪಯೋಗಿಸ್ಕೋತೀನಿ ಅಂತಂದರೆ ಬೇವಿನ ಗಿಡಗಳನ್ನು ಹಾಕ್ಕೋಬೋದು. ಯಾಕೆ ಎಲ್ಲಿ ಅಲ್ಲಿ ಕಲ್ಟಿವೇಷನ್ ಮಾಡೋಕ್ಕೆ ಬರಲ್ಲ, ಅದು ಯಾವುದೋ ಕಾರಣದಿಂದ ಅದೇನೋ ಅದು ಒಂದು ಕಾರ್ನರ್ನಲ್ಲಿ ಒಂದು ಏನೋ ಒಂದು ಎರಡು ಗುಂಟನೋ ಐದು ಗುಂಟನೋ ಹತ್ತು ಗುಂಟನೋ ಜಾಗದೊಳಗೆ ನೀವು ಟ್ರ್ಯಾಕ್ಟರ್ ಹೋಗಲ್ಲ, ನಿಮ್ಮದು ಯಾವುದೇ ರೀತಿ ಉಳುಮೆ ಮಾಡೋಕ್ಕಾಗಲ್ಲ, ಬೆಳೆ ಬರೋಕ್ಕೆ ಬರೋದಿಲ್ಲ ಅಂತಂದರೆ ಆ ಜಾಗದಲ್ಲಿ ನೀವು ಈ ರೀತಿಯ ಒಂದು ಚಟುವಟಿಕೆ ಮಾಡಿಕೊಂಡ್ರೆ ಅದನ್ನು ಒಂದು ಉಪಯೋಗಕ್ಕೆ ಬರುವಂಥ ಜಾಗ ಆಗುತ್ತೆ, ಜೊತೆಗೆ ನಿಮ್ಮ ಏನು ಕೃಷಿಗೂ ಸಹ ಅದರಿಂದ ಅನುಕೂಲ ಆಗುತ್ತೆ. ಐದು ಪದ್ಧತಿಗಳಲ್ಲಿ ಐದನೇ ಪದ್ಧತಿ ಶೀಘ್ರ ಆದಾಯ ತರುವ ಚಟುವಟಿಕೆಗಳ ಪದ್ಧತಿ ಬಗ್ಗೆ ಮಾತಾಡಿ. ಹೌದು, ಇದು ಬಹಳ ಮುಖ್ಯ. ಇವತ್ತು ವಿಶೇಷವಾಗಿ ಯುವಕರು ಪ್ರತಿನಿತ್ಯ ನನ್ನ ಕಿಸೆಯಲ್ಲಿ ದುಡ್ಡು ಇರಬೇಕು, ಎಷ್ಟು ದುಡ್ಡಿದೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾರೆ ಪ್ರತಿನಿತ್ಯ. ಹೌದು, ಇವತ್ತು ನನ್ನ ಕೆಲಸ ಮುಗಿದಿದೆ, ನನ್ಗೆ ದುಡ್ಡು ಸಿಗಬೇಕು ಅಂತ ಅಂದ್ರೆ ಅವ್ರು ಏನು ವಿಚಾರ ಮಾಡ್ತಾರೆ, ಒಂದು ಆಳಾಗಿ ವಿಚಾರ ಮಾಡ್ತಾರೆ. ಈಗ ಯಾರ್ದಾದ್ರು ಮನೆ ತೋಟಕ್ಕೆ ಹೋಗಿ ನಾನು ಕೆಲಸ ಮಾಡಿದೆ ಅಂತಂದ್ರೆ ನಂಗೆ ಸಾಯಂಕಾಲ ಬರುವಾಗಲೂ ಅಥವಾ ಏನಿಲ್ಲ ಅಂತಂದ್ರೆ ವಾರ ತುದಿಗಾದರೂ ನನಗೊಂದು ಇಷ್ಟು ಅಂತ ಸಂಬಳ ಕೊಡ್ತಾರೆ ಅಂತೇಳಿ. ಆದರೆ ರೈತನಾಗಿ ನನಗೆ ಆ ರೀತಿ ಮಾಡೋಕ್ಕಾಗಲ್ಲ. ನಾನು ನನ್ನ ಹೊಲದಲ್ಲಿ ಏನೋ ಬೆಳೆ ಹಾಕಿರ್ತೀನಿ, ಆ ಬೆಳೆ ಅದರದ್ದು ಬೆಳೆ ಬರಬೇಕು ಅಂತಂದರೆ ಒಂದು ಮೂರು ತಿಂಗಳ ಕಾಯಬೇಕು, ನಾಲ್ಕು ತಿಂಗಳ ಕಾಯಬೇಕು, ಅದು ಮಾರಾಟ ಆಗಬೇಕು, ಮಾರಾಟ ಆದಮೇಲೆ ದುಡ್ಡು ಸಿಗಬೇಕು ಅಂತಂದರೆ ಒಂದು ನೂರಿಂದ 100 ದಿವಸದವರೆಗೆ ವೇಟ್ ಮಾಡುವಂಥ ಸಂದರ್ಭ ಬರ್ತವೆ. ಸೊ ಅದು ಸುಸ್ಥಿರ ಅಲ್ಲ, ಅದು ಇವತ್ತಿನ ಯುವಕರಿಗೆ ಆಸಕ್ತಿದಾಯಕ ಅಲ್ಲ, ಅವ್ರಿಗೆ ಖುಷಿ ಕೊಡಲ್ಲ ಅದು. ಅದಕ್ಕೆ ಇದನ್ನ ಇದರ ಜೊತೆಗೆ ಸುಸ್ಥಿರ ಕೃಷಿಯಲ್ಲಿ ಅಥವಾ ಈ ಒಂದು ಏನು ವಿಧಾನಗಳಲ್ಲಿ ಏನು ಹೇಳ್ತೀವಿ ಅಂತಂದರೆ ಇದರ ಜೊತೆಗೆ ನೀವು ಕೆಲವೊಂದು ಕಾರ್ಯಕ್ರಮಗಳನ್ನ ಹಾಕ್ಕೊಳ್ಳಿ ಅಂತ. ಉದಾಹರಣೆಗೆ ಕೋಳಿ ಸಾಕಣೆ. ಈಗ ಪ್ರತಿ ಯಾರಾದ್ರೂ ನಿಮ್ಮ ತೋಟ ಇರುತ್ತೆ, ನಿಮ್ಮ ಇದರ ಇರುತ್ತೆ, ಅದರೊಳ ಜೊತೆಗೆ ಒಂದು 50, 100, 200, 300 ಕೋಳಿ ಪ್ರತಿನಿತ್ಯ 50 ಮೊಟ್ಟೆ ಬಂದೇ ಬರುತ್ತೆ. ಹೌದು, ದಿನ ದಿನ ಮೊದಲನೇ ದಿನದಿಂದ ಬರದೇ ಇರಬಹುದು, ಒಂದು 2 ತಿಂಗಳು ಆದ್ಮೇಲೆ ಆದ್ರೂ ಕಾರ್ಯಕ್ರಮ ಸ್ಟಾರ್ಟ್ ಆದ್ಮೇಲೆ ಆದ್ರೂ. ಹೌದು, ಪ್ರತಿನಿತ್ಯ 50 ಮೊಟ್ಟೆ ನನಗೆ ಬರುತ್ತೆ ನೋಡಿ. ಇಂಥ ಒಂದು ಪದ್ಧತಿ, ಒಂದು ಪದ್ಧತಿನ ನಾವು 50 ಕೋಳಿ ಹಾಕೊಡ್ತೀನಿ, ಬೇಡ 100 ಕೋಳಿ ಹಾಕೊತೀನಿ. ಹೌದು, ಕೋಳಿ ಮಾರಾಟ ಮಾಡಿದ್ರು ದುಡ್ಡು ಬರೋದು ಸ್ವಲ್ಪ ಲೇಟ್ ಆಗಬಹುದು, ಆದ್ರೆ ಮೊಟ್ಟೆಯಿಂದ ಬರುತ್ತೆ. ನಾಡೋದು ನಾಟಿ ಕೋಳಿ. ಹೌದು, 50 ಫ್ರೀ ರೇಂಜ್ ಪೌಲ್ಟ್ರಿ ಅಂತ ಹೇಳ್ತೀವಿ. ನಾಟಿ ಕೋಳಿಗೆ ವಿಶೇಷವಾಗಿ ಕೋಳಿ ಫಾರ್ಮ್ಗಳಲ್ಲಿ ಇರುವಂತಹ ಪದ್ಧತಿಗಳೇನು ಬೇಕಾಗಿಲ್ಲ. ಹೌದು, ಅದನ್ನ ಕೂಡ ಹಾಕ್ಲಿಕ್ಕೆ ಒಂದು ಜಾಗ, ಆಮೇಲೆ ಅದನ್ನ ಓಡಾಡಲಿಕ್ಕೆ ಬಿಡ್ಲಿಕ್ಕೆ ನಿಮ್ಮ ತೋಟಗಳಲ್ಲೇ ಓಡಾಡ್ಕೊಂಡು ತಿನ್ಕೊಂಡು ಇರ್ಬೋದು. ಹೌದು, 50 ಮೊಟ್ಟೆ ಅಂತಂದ್ರೂ ನಿಮ್ಗೆ 50 ಮೊಟ್ಟೆಗೆ ಹೆಚ್ಚು ಕಡಿಮೆ 8-10 ರೂಪಾಯಿ ಇದೆ ನಾಟಿ ಕೋಳಿ ಮೊಟ್ಟೆಗಳಿಗೆ. ಹೌದು, ಅದನ್ನ ಯಾಕೆ ಮಾಡಬಾರ್ದು ಅಂತ. ಕುರಿ ಸಾಕಣೆ ಮಾಡಬಹುದು. ಮಾಡಬಹುದು, ನಿಮ್ಗೆ ಯಾವ್ಯಾವ ಕುರಿ ಅಂತೂ ATM ಅಂತ ಹೇಳ್ತಾರೆ. ಹೌದು, ನಿಮ್ಗೆ ಯಾವಾಗ ಬೇಕೋ ಒಂದೆರಡು ಕುರಿನ ಮಾರಾಟ ಮಾಡಬಹುದು, ಒಂದು ಕುರಿನ ಮಾರಾಟ ಮಾಡ್ಕೋಬಹುದು, ಮಾರಾಟ ಮಾಡಿಕೊಂಡು ನಿಮ್ಗೆ ದುಡ್ಡು ಸಿಗತ್ತೆ. ಹೌದು, ಅದೇ ರೀತಿ ನೀವು ದನಗಳ ಸಾಕಣೆ, ದನಗಳ ಜೊತೆಗೆ ಇಟ್ಕೊಂಡ್ರೆ ಹಾಲು ಪ್ರತಿನಿತ್ಯನೋ ಪ್ರತಿ ವಾರನೋ ನಿಮ್ಗೆ ದುಡ್ಡು ಸಿಕ್ಬಿಡತ್ತೆ. ಮನೆಗಳಲ್ಲಿ ಊರುಗಳಲ್ಲೇ ಕೊಡ್ಬೋದು, ಹಾಲಿನಿಂದ ಬೇಕಾದ ಪದಾರ್ಥಗಳನ್ನ ಮಾಡ್ಬೋದು, ಬೆಣ್ಣೆ ಮಾಡ್ಬೋದು, ತುಪ್ಪ ಮಾಡ್ಬೋದು. ಇವು ಸಹ ಆದಾಯ ತರುವಂತ ಕೃಷಿ ಚಟುವಟಿಕೆ. ಇನ್ನು ಕೃಷಿ ಚಟುವಟಿಕೆಗಳಲ್ಲಿ ತೋಟಗಾರಿಕೆ ಬೆಳೆಗಳು, ಹೂವಿನ ಬೇಸಾಯ ಮಾಡ್ಬೋದು. ಸಣ್ಣದೊಂದು ನಾನೊಂದು 5 ಗುಂಟೆ ಜಾಗದೊಳಗೆ ನನ್ನ ಹತ್ರ ಒಂದು 1 ಎಕರೆ ಜಾಗ ಇದೆ, ಅದ್ರ 5 ಗುಂಟೆನ ಮಾತ್ರ ನಾನು ಕನಕಾಂಬರ ಬೆಳಿಲಿಕ್ಕೋ, ಮಲ್ಲಿಗೆ ಬೆಳಿಲಿಕ್ಕೋ, ಗುಲಾಬಿ ಬೆಳಿಲಿಕ್ಕೋ, ಸೇವಂತಿ ಬೆಳಿಲಿಕ್ಕೋ, ಸೇವಂತಿಗೆ ಬೆಳಿಲಿಕ್ಕೋ, ಚೆಂಡು ಹೂವು. ಈಗ ನೋಡಿ ಚೌತಿಯ ಗಣೇಶ ಚತುರ್ಥಿ ಬರ್ತಾ ಇದೆ. ಹೌದು, ಗಣೇಶ ಚತುರ್ಥಿ ಟೈಮ್ನೊಳಗೆ ಮಾರ್ಕೆಟ್ನಲ್ಲಿ ನಮಗೆ ಮ್ಯಾಚ್ ಆಗಬೇಕು ಅಂತಂದ್ರೆ ಈ ರೀತಿ ಹೂವುಗಳನ್ನ ಸರಿಯಾಗಿ ಪ್ಲಾನ್ ಮಾಡ್ಕೊಂಡು ಹಾಕಿದ್ರೆ ಹೂವಿನಿಂದ ನಿಮ್ಗೆ ಆದಾಯ ಬರುತ್ತೆ. ಅದೇ, ಅದು ವರ್ಷದಾದ್ಯಂತ ಹೂವುಗಳ ಅವಶ್ಯಕತೆ ಅವಶ್ಯಕತೆ ಇರುತ್ತೆ. ನೀವು ವರ್ಷದಾದ್ಯಂತ ನೀವು ನಿಮಗೆ ಬೇಕಾದಂಗೆ ಬೇರೆ ಬೇರೆ ಬೆಳೆಗಳು ಹೂವನ್ನ ನೀವು ಬೆಳೆಸ್ಕೊತ ಹೋಗ್ಬೋದು, ಮಾಡ್ಕೊತಾ ಹೋಗ್ಬೋದು, ಬೆಳೆಸ್ಕೊತಾ ಪ್ಲಾನ್ ಮಾಡ್ಕೊಂಡು ಬೆಳೆಸ್ಕೊತಾ ಹೋದ್ರೆ ವರ್ಷ ಪೂರ್ತಿ ನಿಮ್ಗೆ ಆದಾಯ ಸಿಗುತ್ತೆ. ತರಕಾರಿ ಬೆಳಿಬಹುದು, ಕಿಚನ್ ಗಾರ್ಡನಿಂಗ್, ಸಣ್ಣ ಜಾಗ ಪ್ರತಿನಿತ್ಯ ಇದನ್ನ ಜನರಿಗೆ ಇವತ್ತಂತೂ ತರಕಾರಿ ಬೇಕೇ ಬೇಕು ಅವಶ್ಯಕತೆ ಅದು ಅವಶ್ಯಕತೆ ಇದೆ. ಅದ್ರ ಸಾವಯವ ರೀತಿಯಲ್ಲಿ ಬೆಳೆದ್ರೆ ಇವತ್ತು ಜನ ಜಾಸ್ತಿ ದುಡ್ಡು ಕೊಡ್ಲಿಕ್ಕೂ ರೆಡಿ ಇದ್ದಾರೆ. ಹೌದು, ಹಾಗಾಗಿ ಸಾವಯವ ಪದ್ಧತಿಗಳನ್ನ ಅಳವಡಿಸಿಕೊಂಡು ಸರಿಯಾದ ರೀತಿಯಲ್ಲಿ ನೀವು ಕಿಚನ್ ಗಾರ್ಡನಿಂಗ್ ಮಾಡಿದ್ರೆ ನಿಮ್ಮ ಮನೆಗೂ ಉಪಯೋಗಿಸ್ಕೊಡಿ. ಸಾವಯವ ಬೆಳೆದಂತ ಸಂದರ್ಭದಲ್ಲಿ ಜಾಸ್ತಿ ನಾವು ಮನೆಗೆ ಉಪಯೋಗಿಸ್ಕೊಂಡು ಉಳಿದಿದ್ದು ಎಕ್ಸ್ಟ್ರಾ ಇದ್ರೂ ಕೊಡೋದು, ಎಲ್ಲ ಬೆಳೆನೂ ಹಾಗೇನೆ. ಹೌದು, ಸೊ ಹಾಗೆ ಈ ರೀತಿ ಮಾಡುವಂತದ್ದು ಇದೆಲ್ಲ ಮಾಡಿದ್ರೆ ನೀವು ಪ್ರತಿನಿತ್ಯ ನಮ್ಮಲ್ಲಿ ಕೆಲವೊಂದು ಉದಾಹರಣೆಗಳಿದ್ದಾವೆ. ನಮ್ಮ ರಾಯಬಾಗದಲ್ಲಿ ಕೆಲವೊಬ್ಬ ರೈತರು ಪ್ರತಿನಿತ್ಯ ಏನಿಲ್ಲ ಅಂದ್ರೆ 2-2.5 ಸಾವಿರ ರೂಪಾಯಿ ಇದ್ದ ಐಟಮ್ ಅನ್ನ ಸಂತೆಗೆ ತಗೊಂಡು ಹೋಗ್ತಾರೆ. ಸಣ್ಣ ತೋಟ, ಅವ್ರು ಇರೋದು 1-1.5 ಎಕರೆ ತೋಟದಲ್ಲಿದ್ದವರನ್ನೇ. ಆದ್ರೆ ಪ್ಲಾನ್ ಮಾಡಿಕೊಂಡು ಪ್ರತಿನಿತ್ಯ ಅವರೊಂದು 5 ಗುಂಟೆ ಜಾಗಕ್ಕೆ ಗಿಡಗಳನ್ನ ಬೀಜ ಹಾಕ್ತಾನೆ ಇರ್ತಾರೆ, ಆ ಕಡೆಗೆ ಹಾರ್ವೆಸ್ಟ್ ಮಾಡ್ತಾನೆ ಇರ್ತಾರೆ. ಸೊ ಹೀಗೆ ಪ್ರತಿನಿತ್ಯ ನಿಮ್ಗೆ ಆದಾಯ ತರುವಂತಹ ಚಟುವಟಿಕೆಗಳಲ್ಲಿ ಇವನ್ನೆಲ್ಲ ನೀವು ಅಳವಡಿಸಿಕೊಂಡ್ರಿ ಅಂತಂದ್ರೆ ಸಿರಿಕಲ್ಚರ್ ಮಾಡಬಹುದು, ರೇಷ್ಮೆ ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡಬಹುದು, ಗೊಬ್ಬರ ತಯಾರು ಮಾಡಿ ಮಾರಾಟ ಮಾಡಬಹುದು. ಗೊಬ್ಬರ ತಯಾರು ಮಾಡಿ ಮಾರಾಟ ಮಾಡೋದಕ್ಕಿಂತ ಮೊದಲು ನಿಮ್ಮ ತೋಟಕ್ಕೆ ಉಪಯೋಗಿಸ್ಕೋಬಹುದು, ಯಾಕಂದ್ರೆ ನಮ್ಮ ತೋಟ ಫಲವತ್ತಾಗುತ್ತೆ. ಒಂದ್ ವೇಳೆ ಇದು ಜಾಸ್ತಿ ಆಯ್ತು, ಏನೋ ಎರೆಹುಳು ಗೊಬ್ಬರ ಮಾಡಿದೀವಿ, ಜಾಸ್ತಿ ಗೊಬ್ಬರ ಇದೆ ಅಂತಂದ್ರೆ ಅದನ್ನು ಸಹ ಮಾರಾಟ ಮಾಡಬಹುದು. ಎರೆ ಗೊಬ್ಬರ ಮಾರಾಟ ಮಾಡಬಹುದು, ಎರೆ ಗೊಬ್ಬರಕ್ಕೆ ಇವತ್ತು ಸಾಕಷ್ಟು ಡಿಮ್ಯಾಂಡ್ ಇದೆ. ಹೌದು, ಕೊಟ್ಟಿಗೆ ಗೊಬ್ಬರನ್ನು ಮಾರಾಟ ಮಾಡಬಹುದು, ಎರೆ ಗೊಬ್ಬರನ್ನು ಮಾರಾಟ ಮಾಡಬಹುದು. ಸೊ ಇವೆಲ್ಲ ಆದಾಯ ತರು. ಇನ್ನು ಬೇರೆ ಬೇರೆ ವಿಧಾನಗಳಿದಾವೆ. ಹಂದಿ ಸಾಕಣೆ ಮಾಡ್ತಾರೆ, ಮೀನು ಸಾಕಾಣಿಕೆ ಮಾಡಬಹುದು, ಎಪಿಕಲ್ಚರ್ ಜೇನು ಸಾಕಾಣಿಕೆ ಸಾಕಷ್ಟು ಸಾಕಷ್ಟು ಸುಲಭದಲ್ಲಿ ಮಾಡಬಹುದು. ಇದರಿಂದ ನಮ್ಮ ಪರಾಗಸ್ಪರ್ಶಕ್ಕೆ ಪಾಲಿನೇಷನ್ ಸಿಗುವುದನ್ನು ಸಹ ಸಾಕಷ್ಟು ಬೆಳೆಗಳಲ್ಲಿ ನಾವು ಇದರೊಳಗೆ ಇಳುವರಿ ಜಾಸ್ತಿ ಆಗುವುದನ್ನು ಕಂಡಿದ್ದೇವೆ. ಅದು ಸೊ ಹಾಗಾಗಿ ಇವೆಲ್ಲ ಕೆಲಸಗಳನ್ನ ಶೀಘ್ರ ಆದಾಯ ತರುವಂತಹ ಚಟುವಟಿಕೆಗಳು ಪ್ರತಿನಿತ್ಯ ನಿಮ್ಮ ಕಿಸೆಗೆ 500 ನಿಮ್ಮ ಮನೆ ಖರ್ಚಿಗೆ ಸಾಕಾಗುವಷ್ಟು ದುಡಿಮೆಯನ್ನ ನೀವು ಇದರೊಳಗೆ ಮಾಡ್ಕೋಬಹುದು. ಇನ್ನೊಂದು ಡಾಕ್ಟರ್ ರಾಜೇಂದ್ರ ಹೆಗಡೆಯವರೇ, ಈ ಒಂದು ಉಪ ಕಸುಬಿನಿಂದ ಬರುವಂತ ಲಾಭಗಳನ್ನ ನಾವು ಲೆಕ್ಕ ಹಾಕ್ತಾ ಹೋದ್ರೆ ನಮ್ಗೆ ಗೊತ್ತಾಗಲ್ಲ. ಹೌದು, ತಾರು ಉತ್ಪನ್ನಗಳು ನಮ್ಗೆ ಆಗ್ಲೇ ಸಿಗ್ತಾ ಇದೆ, ಅದನ್ನ ನಾವು ಇದು ಸಿಸ್ಟಮೆಟಿಕ್ ಆಗಿ ಇದರಿಂದ ಬರ್ತದೆ ಇದು ಲೆಕ್ಕ ಇಡ್ತಾ ಹೋದ್ರೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ಇವತ್ತು ಸೆಕೆಂಡರಿ ಸೋರ್ಸಸ್ ಆಫ್ ಇನ್ಕಮ್ ಅಂತ ಏನು ಹೇಳ್ತೀವಲ್ಲ, ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಹೇಳಿ ಅದನ್ನು ಡಿವಿಜನ್ ಅನ್ನೇ ಮಾಡಿದ್ದಾರೆ. ಈಗ ಮೇನ್ ಅಗ್ರಿಕಲ್ಚರ್ ಅನ್ನ ಬಿಟ್ಟು, ಮುಖ್ಯ ಕೃಷಿ ಕಸುಬುಗಳನ್ನ ಬಿಟ್ಟು ಈ ಕಸುಬುಗಳ ಬಗ್ಗೆ ನಾವು ಗಮನ ಕೊಟ್ವಿ ಅಂತಂದ್ರೆ ರೈತರ ಜೀವನ ಮಟ್ಟ ಸುಧಾರಿಸುವುದರಲ್ಲಿ ಸಂಶಯ ಇಲ್ಲ ಅನ್ನುವಂತ ವಿಧಾನಕ್ಕೆ ಅದರ ಸಲುವಾಗಿನೇ ಸರ್ಕಾರ ಸಹ ಹೆಚ್ಚಿನ ಗಮನ ಕೊಡ್ತಾ ಇದೆ. ಕೃಷಿ ವಿಶ್ವವಿದ್ಯಾಲಯಗಳು ಹೆಚ್ಚಿನ ಗಮನ ಕೊಡ್ತಾ ಇದಾವೆ. ಸ್ವಯಂ ಸೇವಾ ಸಂಸ್ಥೆಗಳು, ನಮ್ಮಂತ ಏನು ಡೆವಲಪ್ಮೆಂಟ್ ವರ್ಕರ್ಸ್ ಅಂತ ಹೇಳ್ತೀವಲ್ಲ, ನಾವು ಸಹ ತರಬೇತಿ ಕಾರ್ಯಕ್ರಮಗಳಲ್ಲಿ ಈ ರೀತಿ ಶೀಘ್ರ ಆದಾಯ ತರುವಂತಹ ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಅವರಿಗೆ ತಿಳುವಳಿಕೆ ಕೊಡೋದಿರ್ಬೋದು, ಅವ್ರ ಪ್ರಾಡಕ್ಟ್ ಗಳನ್ನ ಮಾರ್ಕೆಟಿಂಗ್ ಮಾಡೋದ್ರ ಬಗ್ಗೆ ಇರ್ಬೋದು, ಅವರಿಗೆ ಮಾರ್ಕೆಟ್ ಕನೆಕ್ಷನ್ ಕೊಡ್ಬೇಕಲ್ಲ. ಸೊ ಆ ರೀತಿ ನಿಟ್ಟಿನೊಳಗೂ ಸಹ ನಾವು ಅವರನ್ನ ರೈತರನ್ನ ಗುಂಪಾಗಿ ಮಾಡುವಂತದ್ದು ಇರ್ಬೋದು, ರೈತರಿಗೆ ಬೇಕಾಗಿರುವಂತಹ ಮಾಹಿತಿ ತಿಳುವಳಿಕೆಗಳನ್ನ ಕೊಡೋದಿರ್ಬೋದು, ಅವ್ರಿಗೆ ಬೇಕಾಗಿರುವಂತಹ ಹಣಕಾಸು ಬ್ಯಾಂಕ್ನಲ್ಲಿ ಕೆಲವೊಂದ್ಸರ್ತಿಗೆ ಕನೆಕ್ಷನ್ ಮಾಡಿಕೊಡುವಂತದ್ದು ಇರ್ಬೋದು, ಅವರ ಬೆಳೆಗಳನ್ನ ಸರಿಯಾದ ಮಾರುಕಟ್ಟೆಯನ್ನ ತೋರಿಸ್ಬಿಟ್ಟು ಆ ಬೆಳೆಗಳಿಗೆ ಸೂಕ್ತವಾದಂತಹ ಒಂದು ಫೇರ್ ಪ್ರೈಸ್ ಅಂತ ಹೇಳ್ತೀವಲ್ಲ, ಸರಿಯಾದ ಬೆಲೆ, ಜಾಸ್ತಿ ಅಂತ ನಾನು ಹೇಳ್ತಾ ಇಲ್ಲ, ಫೇರ್ ಪ್ರೈಸ್, ಯೋಗ್ಯ ಬೆಲೆಯನ್ನು ಕೊಡಿಸುವಂತಹ ಪ್ರಯತ್ನ ಮಾಡೋದಿರ್ಬೋದು. ಇದೆಲ್ಲ ಕೆಲಸಗಳನ್ನು ನಾವು ಇವತ್ತು ಏನು ಜನರಿಗೆ ಅರ್ಥ ಆಗಿದೆ, ಈ ನಿಟ್ಟಿನಲ್ಲಿ ಜನರಿಗೆ ತಿಳುವಳಿಕೆ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ರೈತರಿಗೆ ಇವತ್ತು ಸಾಕಷ್ಟು ಜನ ಕೆಳಗಿದ್ದಾರೆ, ರೈತರಿದ್ದಾರೆ, ಆಮೇಲೆ ಸಾಕಷ್ಟು ಜನ ಇವತ್ತು ಎಜುಕೇಟೆಡ್ ಫಾರ್ಮರ್ಸ್ ಇದ್ದಾರೆ, ಅವರನ್ನು ಸಹ ಈ ರೀತಿ ಸುಸ್ಥಿರ ಕೃಷಿ ಕಡೆಗೆ ಬಂತರು ಅಂತಂದ್ರೆ ಈ ಪದ್ಧತಿಗಳನ್ನ ಅಳವಡಿಸಿಕೊಂಡ್ರೆ ಕೃಷಿ ಲಾಭದಾಯಕ ಆಗೋದ್ರೊಳಗೆ ಏನೂ ಸಂಶಯ ಇಲ್ಲ ಅಂತ ಹೇಳೋದನ್ನ ಗ್ಯಾರಂಟಿಯಾಗಿ ಹೇಳಬಲ್ಲೆ. ತುಂಬಾ ಸಂತೋಷ ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರೇ. ಪ್ರಸ್ತುತ ಬೆಂಗಳೂರಿನ ಇನಿಷಿಯೇಟಿವ್ಸ್ ಫಾರ್ ಡೆವಲಪ್ಮೆಂಟ್ ಫೌಂಡೇಶನ್ IDF NGO ವತಿಯಿಂದ ರೈತರ ಜೀವನಮಟ್ಟ ಸುಧಾರಣೆಯ ಕೃಷಿ ಕಾರ್ಯಕ್ರಮಗಳನ್ನ ಈ ಸಂಸ್ಥೆ ವತಿಯಿಂದ ತಾವು ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಪ್ರಸ್ತುತ ಕೃಷಿ ಲಾಭದಾಯಕ ಮತ್ತು ತೃಪ್ತಿದಾಯಕ ಆಗಬೇಕಾದ್ರೆ ಏನು ಮಾಡಬೇಕು, ಬಹಳಷ್ಟು ಜನ ನಮ್ಮ ರೈತ ಬಾಂಧವರು ಅಂತಾರೆ ಕೃಷಿ ಲಾಭದಾಯಕ ಅಲ್ಲ ಅಂತ ಹೇಳುವ ಈ ಒಂದು ಸಂದರ್ಭದಲ್ಲಿ, ಕೃಷಿ ಈ ತರ ಮಾಡಿದ್ರೆ ಲಾಭ ಉಂಟು, ಈ ತರ ಪದ್ಧತಿಯನ್ನ ಅನುಸರಿಸಿಕೊಂಡು ಹೋದ್ರೆ ಯಾಕೆ ನಿಮಗೆ ಲಾಭ ಆಗಲ್ಲ ಅನ್ನೋದ್ರ ಕುರಿತು ನಮ್ಮ ರೈತ ಬಾಂಧವರಿಗೆ ಅಗದಿ ಮನಮುಟ್ಟುವ ಹಾಗೆ ಮಾಹಿತಿಯನ್ನು ಮಾಡಿಕೊಟ್ರಿ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ ತಿಮ್ಮಪ್ಪಗೌಡರೇ, ಎಲ್ಲ ಕೇಳುಗರಿಗೂ ನಮಸ್ಕಾರ. ಅದೇ ತರ ಕೆಲವು ರೈತರು ಇರ್ತಾರೆ, ಅವರು ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರ ಜೊತೆಗೆ ನೇರವಾಗಿ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ. ನನ್ನ ಸಂಪರ್ಕ ಸಂಖ್ಯೆ 9448629528. ಇನ್ನೊಮ್ಮೆ ಹೇಳಿ, 9448629528. ಇನ್ನೊಮ್ಮೆ ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ಲಾಭದಾಯಕ ಮತ್ತು ತೃಪ್ತಿದಾಯಕ ಆಗಬೇಕಾದರೆ ಯಾವ ಪದ್ಧತಿಗಳನ್ನು ಅನುಸರಿಸಬೇಕು, ಈ ಕುರಿತು ಡಾ ರಾಜೇಂದ್ರ ಹೆಗಡೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಎಲ್ಲರಿಗೂ ಸಾಮಾಜಿಕ ಸುರಕ್ಷತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಇಲ್ಲಿಯವರೆಗೂ 7 ಕೋಟಿ ಫಲಾನುಭವಿಗಳು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೀವು 18 ವರ್ಷದೊಳಗಿನವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಯೋಜನೆ ಹಾಗೂ ಅದರ 3 ಗ್ಯಾರಂಟಿ ಪ್ರಯೋಜನಗಳ ಬಗ್ಗೆ ಮಾಹಿತಿ ಪಡೆಯಲು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಕೃಷ್ಣೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದ. ಬಾ ಮಾರಾ